ಒಂದು ಇದನ್ನ ನೀಡಿದೆ. ಅವುಗಳಂತಂದ್ರೆ ಇಂಡಿಯಾ ಆರ್ಗಾನಿಕ್ ಸರ್ಟಿಫಿಕೇಶನ್ ಪ್ರೈವೇಟ್ ಲಿಮಿಟೆಡ್ ಅಂತ, ಇದು ಕೂಡ ಬೆಂಗಳೂರಲ್ಲಿ ಇದರದ್ದು ಕಚೇರಿ ಇದೆ. ಆಮೇಲೆ ಐಎಂಒ ಕಂಟ್ರೋಲ್ ಪ್ರೈವೇಟ್ ಲಿಮಿಟೆಡ್ ಅಂತ, ಇದು ಕೂಡ ಒಂದು ಖಾಸಗಿ ಸಂಸ್ಥೆ. ಹಾಗೂ ಭೂಮಾತಾ ಆರ್ಗಾನಿಕ್ ಸರ್ಟಿಫಿಕೇಶನ್ ಬ್ಯೂರೋ, ಇದು ಕೂಡ ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುವಂತಹ ಒಂದು ಖಾಸಗಿ ಸಂಸ್ಥೆ. ಸೊ ಇವು ಮುಖ್ಯವಾಗಿ ಒಂದು 5 ಸಂಸ್ಥೆಗಳ ಬಗ್ಗೆ ನಾನು ಹೇಳಿದ್ದೇನೆ. ಇದೇ ರೀತಿ ನೀವು ಅಪೇಡಾ ವೆಬ್ಸೈಟ್ಗೆ ನಮ್ಮ ರೈತರು ಭೇಟಿ ಕೊಟ್ಟಿದ್ರೆ ಆದ್ರೆ ಅದರಲ್ಲಿ ಏನು ಪ್ರಮಾಣ ಏನು ಸರ್ಟಿಫೈಡ್ ಏಜೆನ್ಸೀಸ್ ಏನಿದೆ ಅದರ ಒಂದು ಲಿಸ್ಟ್ ಇರ್ತದೆ, ಅದನ್ನು ಕೂಡ ತಾವು ಗಮನಿಸಬಹುದು. ಡಾಕ್ಟರ್ ಸಚಿನ್ ಕುಮಾರ್ ಟಿ ನಂದಿಮಠ ಅವರೇ, ತುಂಬಾ ವಿಸ್ತೃತವಾಗಿ ಮಾಹಿತಿ ನೀಡಿದ್ದೀರಾ. ನಮ್ಮ ರೈತರು ಗಮನಿಸಬೇಕು, ಈ ಒಂದು ಆಧುನಿಕ ಕೃಷಿ ಪದ್ಧತಿಯಿಂದ ಸಾವಯವ ಕೃಷಿಗೆ ಪರಿವರ್ತನೆ ಆಗ್ಲಿಕ್ಕೆ ಬೇಕಾದಂತ ಖರ್ಚಲ್ಲ, ಇದು ಪ್ರಮಾಣೀಕರಣ ಆಗ್ಬೇಕು, ಸರ್ಟಿಫಿಕೇಟ್ ಬೇಕು ಅಂದ್ರೆ ಅದಕ್ಕೆ ತಗಲುವ ವೆಚ್ಚವನ್ನ ಡಾಕ್ಟರ್ ಸಚಿನ್ ಕುಮಾರ್ ಅವರು ಹೇಳಿದ್ದಾರೆ. ಹಾಗೇನೆ ಸಂಸ್ಥೆಗಳ ಬಗ್ಗೆ ಸಾಕಷ್ಟು ವಿಸ್ತೃತ ಮಾಹಿತಿ ನೀಡಿದ್ದಾರೆ. ನಮ್ಮ ರೈತ ಬಾಂಧವರು ಗಮನಿಸಬೇಕು, ಈಗ ಬೇಡಿಕೆಯಲ್ಲಿರುವಂತಹ ಒಂದು ಪದ್ಧತಿ ಇದು ಸಾವಯವ ಒಂದು ಕೃಷಿ ಪದ್ಧತಿ ಏನಿದೆ ಅಲ್ಲ, ಖಂಡಿತವಾಗಿ ಪ್ರತಿಯೊಬ್ಬರು ಕೂಡ ಪ್ರಯತ್ನ ಮಾಡಬಹುದು. ಆಧುನಿಕ ಕೃಷಿ ಪದ್ಧತಿಯಿಂದ ನಮಗೆ ಸಾಕಷ್ಟು ಖರ್ಚಾಗ್ತದೆ, ಅದರಲ್ಲಿ ನಮಗೆ ಲಾಭ ಕಡಿಮೆ ಆಗಿದೆ, ನಮ್ಮ ಮಣ್ಣಿನ ಗುಣಮಟ್ಟ ಹಾಳಾಗಿದೆ, ಉತ್ತಮ ಬೆಳೆ ಬೆಳೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ನಿಮಗೆ ಮನವರಿಕೆ ಆದಲ್ಲಿ ಖಂಡಿತವಾಗಿ ಕೂಡ ತಾವು ಸಾವಯವ ಕೃಷಿ ಪದ್ಧತಿಯತ್ತ ವಾಲ್ಬಹುದು, ಪರಿವರ್ತನೆ ಮಾಡ್ಕೊಳ್ಬಹುದು, ಅದಕ್ಕೆ ಬೇಕಾದಂತ ಪ್ರಮಾಣೀಕರಣ ಮಾಡಿಕೊಂಡ್ರೆ ಸಾಕು, ಖಂಡಿತವಾಗಿ ಕೂಡ ನೀವು ಪ್ರಯತ್ನ ಮಾಡಬಹುದು. ಅದರ ಪ್ರಸ್ತುತತೆ ಮತ್ತು ಮಹತ್ವ ಕುರಿತಂತೆ ಡಾಕ್ಟರ್ ಸಚಿನ್ ಕುಮಾರ್ ಟಿ ನಂದಿಮಠ ಅವರು ತುಂಬಾ ವಿಸ್ತೃತವಾಗಿ ಮಾಹಿತಿ ನೀಡಿದ್ದೀರಾ. ದಾಸ್ತಾನು ಮತ್ತು ಸಾಗಾಣಿಕೆ ನಿಯಮಗಳನ್ನು ಕೂಡ ಹೇಳಿದ್ದೀರಾ. ಆಂತರಿಕ ಮತ್ತು ಬಾಹ್ಯ ನಿರೀಕ್ಷಣಾ ನಿಯಮಗಳೇನಿದೆಯಲ್ಲ ರೈತರ ಗುಂಪುಗಳಿಗೆ, ಅವುಗಳ ಬಗ್ಗೆ ಕೂಡ ಮಾಹಿತಿ ನೀಡಿದ್ದೀರಾ. ವೆಚ್ಚ ಕೂಡ ಪ್ರಮಾಣೀಕರಣ ತೆಗೆದುಕೊಳ್ಳಿಕ್ಕೆ ಬಹಳ ಖರ್ಚೇನಿಲ್ಲ, ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಸರ್ಟಿಫಿಕೇಶನ್ ಮಾಡ್ಕೋಬಹುದು, ಪ್ರಮಾಣೀಕರಣ ಮಾಡ್ಕೋಬಹುದು, ತಮ್ಮ ಫಲವನ್ನ ಆಧುನಿಕ ಕೃಷಿಯಿಂದ ಸಾವಯವ ಕೃಷಿ ಅತ್ತ ಅಂತ ಹೇಳಿ ನಮ್ಮ ರೈತ ಬಾಂಧವರು ಹೇಳ್ತಾ, ಡಾಕ್ಟರ್ ಸಚಿನ್ ಕುಮಾರ್ ನಂದಿಮಠ ಅವರೇ, ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ನಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ, ಥ್ಯಾಂಕ್ ಯು. ಧನ್ಯವಾದಗಳು. ಇದುವರೆಗೆ ಸಾವಯವ ಕೃಷಿಯ ಪ್ರಮಾಣೀಕರಣ ನಿಯಮಗಳು ಈ ಕುರಿತು ಡಾಕ್ಟರ್ ಸಚಿನ್ ಕುಮಾರ್ ನಂದಿಮಠ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಈಗ ಕ್ಯಾರ್ಕೋಪದ ತಿಪ್ಪವ್ವ ಕೆ ಪವಾರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಬನ್ನಿಯ ಮುಡ ಊರ ಬಂಗಾರ ಕೊಡ ಊರ ಬಂದ ನಮ ಕಾಲ ಹಿಡ ಊರ ಮಾನೆ ಮೀಡರಿ ಬನ್ನಿಯನ ಬಂದ ನಮ ಕಾಲ ಹಿಡ ಊರ ಮಾನೆ ಮೀಡಿರಿ ಬನ್ನಿಯನ ಬಂದ ನಮ ಕಾಲ ಹಿಡ ಊರ ಮಾನೆ ಮೀಡರಿ ಬನ್ನಿಯನ ಬಂದ ನಮ ಕಾಲ ಹಿಡ ಊರ ಮಾನೆ ಮೀಡಿರಿ ಬನ್ನಿಯನ ನನಗನೆ ಏಳೆಂಟ ದೇವರನ ಎಳ್ಳು ಜೀರಿಗೆ ಬೆಳ ಊರ ಮಾನೆ ಮೀಡರಿ ಬನ್ನಿಯನ ಎಳ್ಳು ಜೀರಿಗೆ ಬೆಳ ಊರ ಮಾನೆ ಮೀಡಿರಿ ಬನ್ನಿಯನ ಎಳ್ಳು ಜೀರಿಗೆ ಬೆಳ ಊರ ಮಾನೆ ಮೀಡರಿ ಬನ್ನಿಯನ ಎಳ್ಳು ಜೀರಿಗೆ ಬೆಳ ಊರ ಮಾನ ಮೀಡಿರಿ ಬನ್ನಿಯನ ಏಳು ನೀ ಜೀರಿಗೆ ಬೆಳ ಉಳ ಭೂಮಿ ತಾಯೇ ಏಳು ತಮಲ ನೆನದೇನೆ ಮಾನೆ ಮೀಡರಿ ಬನ್ನಿಯನ ಏಳು ತಮಲ ನೆನದೇನೆ ಮಾನ ಮೀಡಿರಿ ಬನ್ನಿಯನ ಏಳು ತಮದಲ ನೆನದೇನೆ ಮಾನೆ ಮೀಡರಿ ಬನ್ನಿಯನ ಏಳು ತಮದಲ ನೆನದೇನೆ ಮಾನ ಮೀಡಿರಿ ಬನ್ನಿಯನ ಊರ ನನ ಕೆರಕಪ್ಪ ತೇರಳದ ಬರುವಾಗ ತೀರಲಿಲ್ಲವ್ವ ಮನಿಯಗಳ ಮಾನೆ ಮೀಡರಿ ಬನ್ನಿಯನ ತೀರಲಿಲ್ಲವ್ವ ಮನಿದಗದ ಮಾನ ಮೀಡಿರಿ ಬನ್ನಿಯನ ತೀರಲಿಲ್ಲವ ಮನಿದಗದ ಮಾನೆ ಮೀಡರಿ ಬನ್ನಿಯನ ತೀರಲಿಲ್ಲವ ಮನಿದಗದ ಮಾನ ಮೀಡಿರಿ ಬನ್ನಿಯನ ತೀರಲಿಲ್ಲ ನಮ್ಮ ಮನಿದಗದ ಮಡ್ಡಿಯ ಬಸವ ಕಳಸ ಕಣ ಕೈಯ ಮುಗದೇನೆ ಮಾನೆ ಮೀಡರಿ ಬನ್ನಿಯನ ಕಳಸ ಕಂಡ ಕೈಯ ಮುಗದೇನೆ ಮಾನ ಮೀಡಿರಿ ಬನ್ನಿಯನ ಕಳಸ ಕಂಡ ಕೈಯ ಮುಗದೇನೆ ಮಾನ ಮೀಡರಿ ಬನ್ನಿಯನ ಕಳಸ ಕಂಡ ಕೈಯ ಮುಗದೇನೆ ಮಾನ ಮೀಡಿರಿ ಬನ್ನಿಯನ ಪಂಡ್ರಪುರ ನೋಡಪ್ಪ ಪಗಡಿ ಬಾಜರ ನೋಡ ತಂದಿ ಇಟ್ಟಲನ ಗುಡಿ ನೋಡ ಮಾನ ಮೀಡರಿ ಬನ್ನಿಯನ ತಂದಿ ಇಟ್ಟಲನ ಗುಡಿ ನೋಡ ಮಾನ ಮೀಡಿರಿ ಬನ್ನಿಯನ ತಂದಿ ಇಟ್ಟಲನ ಗುಡಿ ನೋಡ ಮಾನ ಮೀಡರಿ ಬನ್ನಿಯನ ತಂದಿ ಇಟ್ಟಲನ ಗುಡಿ ನೋಡ ಮಾನ ಮೀಡಿರಿ ಬನ್ನಿಯನ ತಂದಿನಿ ಇಟ್ಟಲನ ಗುಡಿಯ ಬಾಗಲ ಮುಂದೈ ಚಂದರ ಭಾಗದ ಹೊಳಿ ನೋಡ ಮಾನ ಮೀಡರಿ ಬನ್ನಿಯನ ಚಂದರ ಭಾಗದ ಹೊಳಿ ನೋಡ ಮಾನ ಮೀಡಿರಿ ಬನ್ನಿಯನ ಚಂದರ ಭಾಗದ ಹೊಳಿ ನೋಡ ಮಾನ ಮೀಡರಿ ಬನ್ನಿಯನ ಚಂದರ ಭಾಗದ ಹೊಳಿ ನೋಡ ಮಾನ ಮೀಡಿರಿ ಬನ್ನಿಯನ ಎಲ್ಲಮ್ಮ ಇರಬಹುದು ಎವಳ ಸೊತ್ತಿನ ದುರ್ಗ ಎಲ್ಲವನ ಮಗದ ಪರಶುರಾಮ ಮಾನ ಮೀಡರಿ ಬನ್ನಿಯನ ಪರಶುರಾಮ ಚಂದವ ನಿನ ಗುಡಿಯ ಛಾಯವ ನಿನ ಗುಡಿಯ ಸೋಯ್ ಯಾರ ಕಡಸ್ಯಾರ ಹೊಸ ಗುಡಿಯ ಸೋಯ್ ಕಡಸ್ಯಾರ ಹೊಸ ಗುಡಿಯ ಸೋಯ್ ಯಾರ ಕಡಸ್ಯಾರ ಹೊಸ ಗುಡಿಯ ಸೋಯ್ ಕಡಸ್ಯಾರ ಹೊಸ ಗುಡಿಯ ಸೋಯ್ ಯಾರ ನೀ ಕಡಸ್ಯಾರ ಹೊಸ ಗುಡಿ ನನ್ನ ಕ್ಯಾರ ಕೊಪದ ಸೋಯ್ ಮನೆ ಉಣ್ಣಂತ ರಯ ತಾರ ಸೋಯ್ ಮನೆ ಉಣ್ಣಂತ ರಯ ತಾರ ಮನೆ ಉಣ್ಣಂತ ರಯ ತಾರ ಸೋಯ್ ಮನೆ ಉಣ್ಣಂತ ರಯ ತಾರ ಸೋಯ್ ಚಂದವ ನಿನ ಗುಡಿಯ ಛಾಯವ ನಿನ ಗುಡಿಯ ಸೋಯ್ ಯಾರ ಕಡಸ್ಯಾರ ಹೊಸ ಗುಡಿಯ ಸೋಯ್ ಯಾರ ಕಡಸ್ಯಾರ ಹೊಸ ಗುಡಿಯ ಸೋಯ್ ಯಾರ ಕಡಸ್ಯಾರ ಹೊಸ ಗುಡಿಯ ಸೋಯ್ ಯಾರ ಕಡಸ್ಯಾರ ಹೊಸ ಗುಡಿಯ ಸೋಯ್ ಕದ ಮನು ನುಡಿಯ ವಾಕ ನೋಡುನು ಬಾರ ಸೋಯ್ ತೆಕ್ಕಿ ತುಂಬಕಂದ ನಗತಾವ ಸೋಯ್ ತೆಕ್ಕಿ ತುಂಬಕಂದ ನಗತಾವ ಕೀತುಮಕಂದ ನಗತಾವ ಸೋಯ್ ಕೀತುಮಕಂದ ನಗತಾವ ಸೋಯ್ ಕೀತುಮಕಂದ ನಗತ ಬಡಿಗ್ಯಾರಣ್ಣ ಸೋಯ್ ಕೆತ್ತಸ್ತ ಮುತ್ತ ಬಿಗಶಾರ ಸೋಯ್ ಕೆತ್ತಸ್ತ ಮುತ್ತ ಬಿಗಶಾರ ಸೋಯ್ ಕೆತ್ತಸ್ತ ಮುತ್ತ ಬಿಗಶಾರ ಸೋಯ್ ಕೆತ್ತಸ್ತ ಮುತ್ತ ಬಿಗಶಾರ ಸೋಯ್ ಆರಂಟ ಕೈಗೊಳ ನೂರ ಭುಜಗೋಳ ಸೋಯ್ ಸೂರ್ಯನಾರ್ಯರ ಮಗಳ ವಾಸೋಯ್ ಸೂರ್ಯನಾರ್ಯರ ಮಗಳ ವಾಸೋಯ್ ಸೂರ್ಯನಾರ್ಯರ ಮಗಳ ವಾಸೋಯ್ ಸೂರ್ಯನಾರ್ಯರ ಮಗಳ ವಾಸೋಯ್ ಸೂರ್ಯನಾರ್ಯರ ಮಗಳ ರಾಮವಾಸೋಯ್ ಹತ್ತ ಲಕ್ಷದ ಬಳಿ ಬೇಕ ಸೋಯ್ ಹತ್ತ ಲಕ್ಷದ ಬಳಿ ಬೇಕ ಹತ್ತ ಲಕ್ಷದ ಬಳಿ ಬೇಕ ಸೋಯ್ ಹತ್ತ ಲಕ್ಷದ ಬಳಿ ಬೇಕ ಸೋಯ್ ಅಕ್ಕ ದುರ್ಗಮ್ಮನ ಗುಡಿಯವ ಅಕ್ಕ ನೋಡುನು ಬಾರ ಸೋಯ್ ತೆಕ್ಕಿ ತುಂಬಕಂದ ನಗತಾವ ಸೋಯ್ ತೆಕ್ಕಿ ತುಂಬಕಂದ ನಗತಾವ ಸೋಯ್ ತೆಕ್ಕಿ ತುಂಬಕಂದ ನಗತಾವ ಸೋಯ್ ತೆಕ್ಕಿ ತುಂಬಕಂದ ನಗತಾವ ಸೋಯ್ ತೆಕ್ಕಿ ತುಂಬಕಂದ ನಗತಾವ ಬಡಿಯಾರಣ್ಣ ಸೋಯ್ ಕೆತ್ತಸ್ತ ಮುತ್ತ ಬಿಗಶಾರ ಸೋಯ್ ಕೆತ್ತಸ್ತ ಮುತ್ತ ಬಿಗಶಾರ ಸೋಯ್ ಕೆತ್ತಸ್ತ ಮುತ್ತ ಬಿಗಶಾರ ಸೋಯ್ ಕೆತ್ತಸ್ತ ಮುತ್ತ ಬಿಗಶಾರ